ಸಹ ನಾನಾವಿಧಾನಿ ರೂಪಾಣಿ ಪಶ್ಯೇ ಲೋಚನ ಮೇ ಕದಾ ಆಂದ್ಯಮಾಂದ್ಯಪಟುತ್ವೇಷು ನೇತ್ರಧರ್ಮೇಷು ಚೈಕದಾ ಸಂಕಲ್ಪಯೇನ್ಮನಃಶ್ರೋತ್ರ ತ್ವದಾದೌ ಯೋಜ್ಯತಾಮಿದಂ ಕಾಮಸಂಕಲ್ಪಸಂದೇಹೋ ಶ್ರದ್ಧಾ ಶ್ರದ್ಧೇ ತೃತೀತರೇ ಕಾಮ ಸಂಕಲ್ಪ ಸಂದೇಹೋ ಶ್ರದ್ಧಾ ಶ್ರದ್ಧೇ ಧೃತಿತರೇ ಕೀರ್ತಿರ್ಭೀರಿತ್ತೀವ ಮಾದಿ ಭಾಷಯತ್ಯೇಕದಾಚಿತಿ ಕಾಮ ಸಂಕಲ್ಪ ಸಂದೇಹೋ ಶ್ರದ್ಧಾ ಶ್ರದ್ಧೇ ಧೃತಿತರೇ ಹೀರ್ಧೀರ್ಭೀರಿತ್ತೀವ ಮಾದಿ ಭಾಷಯತ್ಯೇಕದಾಚಿತಿ ವಿವೇಕದ ನಾಲ್ಕನೇ ಶ್ಲೋಕವನ್ನು ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಕಾಮ, ಏನಿದು ಕಾಮ? ಬಯಕೆ, ಇಚ್ಛಾ, ಆಸೆ, ಏನು ಇದ್ರ ನೇಚರ್? ಏನು ಇದು? ಒಂದು ವಸ್ತು ಅಲ್ಲ, ಇದೊಂದು ಪದಾರ್ಥ ಅಲ್ಲ. ಇದು ಅಂತಃಕರಣದಲ್ಲಿ ಉತ್ಪತ್ತಿ ಆಗುವಂತ ಒಂದು ವೃತ್ತಿ. ಒಂದು ವೃತ್ತಿ ನನಗೆ ಗಡಿಗೆ ಬೇಕು, ನನಗೆ ಹಣ್ಣು ಬೇಕು. ಹಣ್ಣು ಕಾಮ ಅಲ್ಲ, ಗಡಿಗೆ ಕಾಮ ಅಲ್ಲ, ಬೇಕು ಇದು ಕಾಮ. ಬಹಳ ಸೂಕ್ಷ್ಮದ, ನೀವು ಚೆನ್ನಾಗಿ ವಿಂಗಡಿಸಿ ತಿಳ್ಕೋಬೇಕಿದೆ. ಆ ಬೇಕು ಬೇಕು ಎನ್ನುವ ಏನು ಅನಿಸಿಕೆ ಇದೆ, ಆ ಅನಿಸಿಕೆ ಅದು ಕಾಮ. ಈ ಅನಿಸಿಕೆ ಮೊದಲು ಉತ್ಪತ್ತಿಯಾಗುತ್ತೆ. ಬಹಳ ಚಂದ ಕೇಳಿಸ್ಕೊಡ್ರಿ. ಈ ಅನಿಸಿಕೆ ಮೊದಲು ಚಿಗುರು ಹೊಡಿತು, ಆಮೇಲೆ ಆ ಚಿಗುರು ಒಡೆಯುವುದರ ಜೊತೆಗೆ, ಮೊಳಕೆ ಒಡೆಯುವುದರ ಜೊತೆಗೆ ಏನು ಬೇಕು? ಆಪಲ್ ಬೇಕು, ಹೂವು ಬೇಕು, ವಾಚ್ ಬೇಕು, ತಿಂಡಿ ಬೇಕು. ಬೇಕು ಕಾಯಂ, ನೀವು ಆಸೆ ಅಂತೀರೋ ಇಚ್ಛೆ ಅಂತೀರೋ ಕಾಮ ಅಂತೀರೋ, ಇವೆಲ್ಲ ಪರ್ಯಾಯ ಶಬ್ದಗಳು. ಬೈಕಿ ಅಂತೀರೋ, ವಾಂಟ್ ಅಂತೀರೋ, ಡಿಸೈರ್ ಅಂತೀರೋ, ಯು ಸೇ ವಾಟ್ ಎವರ್ ಯು ವಾಂಟ್, ಬಟ್ ಮೈಂಡ್ ವೆಲ್ ಏನಂದ್ರೆ ಅದು ಒಂದು ಅನಿಸಿಕೆ ಮಾತ್ರ. ಆ ಅನಿಸಿಕೆಗೆ ತುಪ್ಪ ಸುರಿತೀನಿ ನಾನು. ಏನಂತ ತುಪ್ಪ ಸುರಿತೀವಿ? ಇಂಥದ್ದು ಬೇಕು, ಹೀಗಿರಬೇಕು, ಹೀಗೆ ನನಗೆ ಸಿಗಬೇಕು. ಅತ್ತಕ್ಕಂತೆ ಬುದ್ಧಿಯು ನಿಶ್ಚಯ ಮಾಡಿ ಸಂಕಲ್ಪ ಮಾಡಿ ನಮ್ಮನ್ನು ತೊಡಗಿಸಿ ಬಿಡುತ್ತದೆ. ಏನಕ್ಕೆ ತೊಡಗಿಸ್ತದೆ? ಏನನ್ನ ಬೇಕಂದಿರ್ತೇವೋ ಅದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿಸಿ. ಈಶ್ವರನಿಗೂ ಬಿಟ್ಟಿಲ್ಲ. ಒಂದ್ ರೀತಿ ವಿಚಾರ ಮಾಡಿ ನೋಡಿದ್ರೆ ಭಗವಂತನ್ನು ಬಿಟ್ಟಿಲ್ಲ ಇದು. ಬಹುಶ್ಯಾಂ ಪ್ರಜಾ ಏಯೇತಿ ಸತಪೋ ತಪ್ಯತ. ನಾನು ಅನೇಕವಾಗಬೇಕು ಎಂಬ ಅನಿಸಿಕೆ, ಸತಪೋ ತಪ್ಯತ. ಆ ಅನಿಸಿಕೆಯ ಮೇಲೆ ತಪಸ್ಸು ಮಾಡ್ತಾನ, ಆ ತಪಸ್ಸಿನಿಂದ ಉಬ್ಬಿ ಬಿಡುತ್ತಾನ. ಬ್ರಹ್ಮಾಚೀಯತೆ ಸೃಷ್ಟಿಯಾಗ. ಬಟ್ ಬೇಸಿಕ್ ಪ್ರಶ್ನೆ ಬಿಡಿ, ಈಶ್ವರನ ವಿಚಾರ ಆ ಕಡೆ ಬಿಡಿ. ಬೇಸಿಕ್ ಮೂಲಭೂತವಾದ ಪ್ರಶ್ನೆ, ಈ ಅನಿಸಿಕೆ ಆದರೂ ನಮ್ಮಲ್ಲಿ ಯಾರು ಕೊಟ್ಟಬೇಕು? ಆ ಅನಿಸಿಕೆ ಎನ್ನುವ ಚಿಗುರು ಒಡೆದಿದ್ದರಿಂದಾಗಿ, ಅನಿಸಿಕೆ ಎನ್ನುವ ಸಂಕಲ್ಪ ಆಗಿದ್ದರಿಂದಾಗಿ, ಬುದ್ಧಿಯು ತನ್ನ ಪೂರ್ವಭಾವಿಯ ಅನುಭವಗಳ ಟ್ರೆಸರಿಯನ್ನು ಕೆದರಿ ತೆಗೆದು ಏನ್ ಬೇಕಪ್ಪ ನಿನಗೆ ಅಂತ ಪ್ರಶ್ನೆ ಮಾಡಿ, ನಿನ್ನ ಎದುರಿಗೆ ಇಷ್ಟೆಲ್ಲ ನಾಮರೂಪಗಳ ಸಂಗ್ರಹವನ್ನು ಪ್ರದರ್ಶನ ಮಾಡಿ, ನನಗೆ ಹೂ ಬೇಕು, ಯಾವ ಯಾವ ಕಾರಣವಾಗಿ ಅನಿಸಿಕೆ ಹುಟ್ಟಿತು? ಗೊತ್ತದ ನಿಮಗೆ ಉತ್ತರ ನೆನಪಾಗುವಂತೆ. ನನಗೆ ಬೇಕು ಅನ್ನೋ ಅನಿಸಿಕೆ ಯಾಕೆ ಹುಟ್ಟಿತು? ವಾಸನ ಏನು ಬೇಕು ಅದನ್ನು ನಿರ್ಣಯ ಮಾಡ್ತದೆ. ಅದು ನನ್ನಲ್ಲಿ ಯಾವುದೋ ಒಂದು ನನ್ನಲ್ಲಿ ಇಲ್ಲ ಎನ್ನುವ ಭಾವ ಅತೃಪ್ತವನ್ನ ಸೃಷ್ಟಿ ಮಾಡಿ, ಬಹಳ ಚಂದದ ಇದು, ಅತೃಪ್ತವನ್ನ ಸೃಷ್ಟಿ ಮಾಡಿ ಆ ಅತೃಪ್ತನ್ನ ಸಹಿಸಲಿಕ್ಕೆ ಆಗಲಿಲ್ಲ, ಆದ್ದರಿಂದ ನನಗೆ ಬೇಕು ಎನ್ನುವ ಅನಿಸಿಕೆ. ಬೇಕು ಹಸಿವಾಗದೆ ಬೇಕು. ನಂತರದ ವಿಚಾರ, ನೀರಳಿಕೆ ಆಗಿದೆ ನೀರು ಬೇಕು, ನಂತರದ ವಿಚಾರ. ಆದರೆ ನನ್ನಲ್ಲಿರುವ ಅತೃಪ್ತ ಭಾವ ಯಾರಿಂದಲೂ ಅತೃಪ್ತ ಭಾವನೆ ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ. ಯಾರೂ ಸಹಿಸಬಾರದು, ಇನ್ಕ್ಲೂಡಿಂಗ್ ಇಂದ್ರ, ದೇವತೆಗಳು. ಅತೃಪ್ತ ಭಾವವನ್ನು ಯಾರೂ ಸಹಿಸಲಿಕ್ಕಾಗೋದಿಲ್ಲ. ಆವಾಗ ಬೇಕು ಎನ್ನುವ ಅನಿಸಿಕೆ ನಮಗೆ ಮುಟ್ಟುತ್ತದೆ. ನಾನು ಈ ಬೇಕು ಅನ್ನುವ ನನ್ನ ಅನಿಸಿಕೆ ಅನ್ನುವ ಶಬ್ದದಿಂದ ಯಾಕೆ ಇವತ್ತಿನ ಉಪನ್ಯಾಸ ಶುರು ಮಾಡಿದೆ ಅಂದರೆ, ಅನಿಸಿಕೆಯೇ ವೃತ್ತಿ. ಅನಿಸಿಕೆ ಹೇಗೆ ದುಃಖ ಒಂದು ವೃತ್ತಿಯೋ, ಹಾಗೆ ಅನಿಸಿಕೆ ಕೂಡ ಒಂದು ವೃತ್ತಿ. ಬೇಕು, ಏನು ಬೇಕು, ಎಷ್ಟು ಬೇಕು, ಯಾವಾಗ ಬೇಕು, ಅದಕ್ಕಾಗಿ ಏನು ಮಾಡಬೇಕು, ಎಲ್ಲ ಮಾಡಿದ ನಂತರ ಬೇಕು ಅಂದದ್ದು ಪ್ರಾಪ್ತವಾದ ನಂತರ ಬೇಕು ಅನ್ನೋದು ನಿಂತು ಹೋಗ್ತದ? ಸ್ಟೆಪ್ಸ್ ನೋಡ್ರಿ, ಬೇಕು, ಏನು ಬೇಕು, ಎಷ್ಟು ಬೇಕು, ಯಾವಾಗ ಬೇಕು, ಆ ಪ್ರಯತ್ನಕ್ಕೆ ತಕ್ಕಂತೆ ಅದು ಬೇಕು ಅನ್ನೋದು ನಮಗೆ ಸಿಕ್ಕಿಬಿಡ್ತು ಅಂತಂದ್ರೆ ಇನ್ನು ಒಂದು ಬೇಕು ಅನ್ನೋಂಥದ್ದು ನಿಂತೋಯ್ತಾ? ನಿಂತೋಯ್ತಾ? ಅದು ಇನ್ನೊಂದಕ್ಕೆ ಜೊತೆಗೂಡಿಕೊಂಡು ಇನ್ನೂ ಬೇಕು ಅಂತದೆ, ಮತ್ತೂ ಬೇಕು ಅಂತದೆ, ಇನ್ನಷ್ಟು ಬೇಕು ಅಂತದೆ, ಮತ್ತಷ್ಟು ಬೇಕು ಅಂತದೆ. ಅಷ್ಟೂ ಆಘಾತಕಾರಿ ಪ್ರಸಂಗಗಳಿಗೆ ಮೂಲಭೂತವಾದದ್ದು ಯಾವುದು? ಬೇಕು. ಸಂಗೀತಗಾರ ತಂಬೂರಿ ಮೀಟ್ತ, ಆ ತಂಬೂರಿಯೊಳಗೆ ನಾಲ್ಕು ಐದು ತಂತಿಗಳಿರ್ತಾವೆ. ಆ ತಂತಿಗಳನ್ನು ಮೀಟ್ತ ಅದಕ್ಕೆ ಸಾಪಸ ಅಂತ. ಹತ್ತು ಮಂದಿ ಸಂಗೀತಗಾರ ಹಾಡಾಡಿದ್ರು ಎಲ್ಲರಿಗೂ ಕೂಡ ತಂಬೂರಿನ ಏನ್ ಮಾಡೋದು? ಮೀಟ್ತದೆ. ಸಾಪಸ ಒಬ್ಬೊಬ್ರು ಬೇರೆ ಬೇರೆ ರಾಗಗಳನ್ನು ಹೇಳಿದ್ರು ತಂಬೂರಿ ರಾಗ ಒಂದ. ಏನದು? ಸಾಪಸ. ಅವ್ರ ಸ್ಕೇಲ್ ಚೇಂಜ್ ಆಗ್ತದೆ. ಈ ಸಂಗೀತಗಾರ ಸ್ಕೇಲ್ ಬೇರೆ ಇರ್ಬೋದು, ಆ ಸಂಗೀತಗಾರ ಸ್ಕೇಲ್ ಬೇರೆ ಇರ್ಬೋದು. ಆವಾಗ ಈ ತಂಬೂರಿ ಬಿಡ್ತಾರೆ, ಆ ತಂಬೂರಿ ತಗೋತಾರೆ, ಅಷ್ಟೇ. ಬೇರೆ ಬೇರೆ ಸ್ಕೇಲಿಗೆ ಜೋಡಿಸಿಟ್ಟಿರ್ತಾರೆ, ಈ ತಂಬೂರಿ ಬಿಡ್ತಾರೆ, ಆ ತಂಬೂರಿ ಬಿಡ್ತಾರೆ. ತಾಪಸ ಕಾಯಂ. ಆ ತಾಪಸ ಮೀಡ್ತಾ ಮೀಡ್ತಾ ರಾಗಗಳನ್ನು ಚೇಂಜ್ ಮಾಡ. ಆ ಸಂಗೀತಗಾರ ಭೂಪ ರಾಗ ಹೇಳ್ತಾನೆ, ಇವನು ಯಮನ್ ರಾಗ ಹೇಳ್ತಾನೆ, ಅವನು ಕಲ್ಯಾಣಿ ರಾಗ ಹೇಳ್ತಾನೆ, ಅವನಿಗೆ ಯಾವೊಬ್ಬರು ಒಂದು ರಾಗ ಚೇಂಜ್. ಬೇಕು ಮಾತ್ರ ಕಾಯಂ ಇರ್ತದೆ, ಏನು ಬೇಕು ಚೇಂಜ್ ಆಗ್ಬೋದು. ಅರ್ಥ ಆಗ್ತದೆ? ಬೇಕು ಇದು ತಾಪಸ. ಏನು ಬೇಕು? ಫಿಲಂ ಬೇಕು. ತಾಪಸ ತಾಪಸ ಬೇಕು. ಏನು ಬೇಕು? ಜಾಮೂನು ಬೇಕು. ಏನು ಬೇಕು ಚೇಂಜ್ ಆಗ್ಕೊತ ಹೋಗ್ತದೆ? ಬೇಕು ಮಾತ್ರ ಕಾಯಂ ಬರ್ತದೆ. ಆ ಬೇಕು ಅನ್ನುವುದೇ ವೃತ್ತಿ. ಈ ವೃತ್ತಿಯ ಸ್ಥಾನ ಯಾವುದು? ಅಂತಃಕರಣ. ಇದೊಂದೇ ಅಲ್ಲ, ಎಲ್ಲ ಬೇಕುಗಳಿಗೂ ಸ್ಥಾನ ಯಾವುದು? ಅಂತಃಕರಣ. ಕಾಮ ಆನಂತರ ಏನಾಗ್ತದೆ? ಸಂಕಲ್ಪ. ಏನು ಬೇಕು ಅನ್ನುವ ನಿಶ್ಚಯ ಬುದ್ಧಿ ಮಾಡ್ತದೆ. ಅದಕ್ಕೆ ಅದಕ್ಕೆ ಕನೆಕ್ಷನ್ ಇಲ್ಲ, ನಾನು ಕನೆಕ್ಷನ್ ತೋರಿಸ್ತಾ ಇದ್ದೇನೆ ಅಷ್ಟೇ. ಇದು ಶ್ಲೋಕದಲ್ಲಿ ಇವು ಎಲ್ಲವೂ ವೃತ್ತಿಗಳು ಅನ್ನೋದನ್ನು ಹೇಳಬೇಕಾಗಿದೆ. ಇವೆಲ್ಲವೂ ವೃತ್ತಿಗಳೇ. ನನಗೆ ಒಂದು ಗಂಟೆ ಮಾತಾಡಬೇಕಾಗಿದಲ್ಲ, ಅದಕ್ಕೆ ಒಂದನ್ನು ವಿವರಿಸ್ತಾ ಇದ್ದೇನೆ ನಿಮಗೆ. ಸಂಕಲ್ಪ, ಮೊದಲು ಬಯಕೆ, ಆ ಬಯಕೆ ನಂತರ ಏನು ಬಯಸ್ತೀಯಾ, ಏನು ಬಯಸ್ತಾ ಇದ್ದೀಯಾ. ಬುದ್ಧಿ ತನ್ನ ಟ್ರೆಜರಿ ತೆಗೀತದೆ, ನನ್ನ ಎದುರಿಗೆ ಪ್ರದರ್ಶನ ಮಾಡ್ತದೆ, ಏನು ಬೇಕು ಹೇಳಿ. ಆವಾಗ ಮನಸ್ಸು ಸಂಕಲ್ಪ, ನನಗೆ ಹೂ ಬೇಕು. ಸಂಕಲ್ಪ ಇದು ಕೂಡ ವೃತ್ತಿಯೋ ಅಥವಾ ಅನ್ಯಥಾ ವೃತ್ತಿನೇ? ಇದು ಕೂಡ ವೃತ್ತಿನೇ, ಹೂವಿನ ವೃತ್ತಿ. ಘಟ ಬೇಕಾ? ಘಟ ವೃತ್ತಿ. ಪಟ ಬೇಕಾ? ಪಟ ವೃತ್ತಿ. ಪಟ ಅಂದ್ರೆ ಬಟ್ಟೆ, ಘಟ ಅಂದ್ರೆ ಗಡಿಗೆ. ಯಾರೋ ಕೇಳಿದ್ರು ವೇದಾಂತ ಅಂದ್ರೆ ಏನ್ರಿ? ಮೂರೇ ಶಬ್ದಗಳು, ಘಟ ಪಟ ಮಠ. ತೊಂದರೆ ಘಟ ಪಟ ಮಠ. ಇನ್ನೊಬ್ಬರು ಬಂದ್ರು, ನೋಡ ನೋಡ ಬರ್ತದೆ ಚೇಂಜ್ ಓವರ್ ಹಿಂಗೇನೆ ಇರ್ತದೆ. ಇಲ್ಲಪ್ಪ ಬರೀ ಘಟ ಪಟ ಮಠ ಅಲ್ಲ, ಇನ್ನೂ ಒಂದು ಇದೆ ಅಂದ್ರು. ಏನು? ರಜ್ಜು ಸರ್ಪ. ನಮ್ಮಲ್ಲೂ ಹುಡುಗ ಇದ್ದ, ಓ ಇಲ್ಲೇ ಮಲಗೊಂಡು ಹೋಗ ಕರೆಕ್ಟ್ ಮಲಗೊಂಡು ಹೋಗಿ. ನನ್ನ ಸ್ಟೂಡೆಂಟ್ ಒಬ್ರು ಇದ್ರು ಮೋಹನ್ ಕೃಷ್ಣ ಅಂತ, ಅವರ ಮಗ ಇಲ್ಲೇ ಬೆಳೆದ ಹುಡುಗ ನಮ್ಮೆಲ್ಲರಿಗೆ ಸುದರ್ಶನ್ ಅಂತ ಅವನ ಹೆಸರು. ಇಲ್ಲ ನಮ್ಮ ಎದುರಿಗೇನೆ ಬೆಳೆದ. ಅವನು ಅವನು ಅವನು ಅವನ ಸೇವಾ ಏನಂತಂದ್ರೆ, 2 ವರ್ಷ ಹುಡುಗ, ಅವನ ಸೇವಾ ನನ್ನ ರೂಮ್ ಒಳಗೆ ಇರ್ತಿದ್ದೆ ಯಾವಾಗಲೂ. ನಾನು ಯಾವ ಉಪನ್ಯಾಸಕ್ಕೆ ಹೋಗ್ತಾ ಇದ್ದೀನಿ, ಆ ಪುಸ್ತಕ ನನ್ನ ದಿಂಬತ್ತು ತೆಗೆದಿಟ್ಟಿರ್ತಿದ್ದೆ. ಆ ಪುಸ್ತಕ ತಗೊಂಡು ಅಲ್ಲೇ ಮೇಲೆ ನಾ ಇರ್ತಿದ್ದೆ, ಕೆಳಗಡೆ ಆ ಉಪನ್ಯಾಸ ಮಾಡೋ ಜಾಗ, ಕ್ಲಾಸ್ ಇಲ್ಲಿ ತಗೋತಿದ್ದೆ, ಅಲ್ಲಿ ತಗೋತಿದ್ದೆ ಕ್ಲಾಸ್. ಅವರು ತಗೊಂಡೋಗಿ ಅಲ್ಲಿ ಇರ್ತಿದ್ದ. ಹೇಗೆ ಗುರುನಾಥ ತಂದು ಇಲ್ಲಿ ಇರ್ತಾರೆ, ಹಾಗೆ ಅವ ತಗೊಂಡು ಬರೋದು ಉಪನ್ಯಾಸ ತಗೊಂಡೋಗ. ಆ ದಿವಸ ಏನೋ ಒಂದು 5-10 ನಿಮಿಷ ಲೇಟ್ ಆದ. ನಾವು ಯಥಾ ಪ್ರಕಾರ ಕೆಳಗೆಲ್ಲರೂ ಜೋರಾಗಿ ಮಾತಾಡ್ತಾ ಇದ್ರು ಡಿಸ್ಕಷನ್. ನಾನು ಇಳಿದು ಬರೋಣ ಅಂತ ಮೆಟ್ಲ ಹತ್ರ ಬಂದೆ. ಈ ಹುಡುಗ ಕೂಗು ಹೇಳ್ತಾ ಇದ್ದಾನೆ, ಅವರಿಗೆಲ್ಲ ಕೂಗು ಹೇಳ್ತಾ ಇದ್ದ. ಏನು ಬಪ್ಪ ಎಷ್ಟು ಮಾತಾಡ್ತೀರಪ್ಪ, ಸ್ವಾಮೀಜಿ ಬರ್ತಾರಂದ್ರೆ ಸ್ವಲ್ಪ ಲೇಟ್ ಆದ್ರೆ ಇಷ್ಟನ್ನು ಮಾತಾಡೋದ ಏನು, ಯಾಕೆ ಹಿಂಗೆ ಮಾಡ್ತೀರಿ, ಮಾತಾಡಬೇಡ್ರಿ. ಏ ನಿನಗೇನು ಗೊತ್ತಾಗ್ತದೆ? ಏನು ವೇದಾಂತನಾ ಅಂತ ಇವನು ಕೇಳ. ಹೌದು, ಹ್ಞೂ ನಿನಗೇನು ಗೊತ್ತಾಗ್ತದೆ ವೇದಾಂತ? ಹಾಯ್ ವೇದಾಂತ ನನಗೆ ಗೊತ್ತಿಲ್ಲ ಅಂತೀಯ. ನೋಡಿ ನಾ ಹೇಳ್ತೀನಿ, ವೇದಾಂತದಲ್ಲಿ ಇರೋದು ಎರಡು ಸಂಗತಿ, ಒಂದು ಆತ್ಮ ಇನ್ನೊಂದು ಅನಾತ್ಮ. ಆತ್ಮ ತಿಳ್ಕೊಡ್ರಿ, ಮುಕ್ತರಾಗ್ರಿ ಅಂತ ಹೇಳೋ ಮಗ ಓಡೋಗ್ಬಿಡ್ಬೇಕಾ? ಮಕ್ಕಳಿದ್ದಾಗ ಏನೆಲ್ಲ ಚಂದನೆ, ದೊಡ್ಡವರಾದಂಗಾದಂಗೆ ಎಲ್ಲ ತೇಜ ಮರಿ ಹೋಗಿ ಕತ್ತಿ ಮರಿ ಆಗುತ್ತೆ. ಏನಿವೆ ಸೋ ಇವೆಲ್ಲ ಘಟ ಅಂತ ಸದ್ದುಪಯೋಗ ಮಾಡ್ತೀವಿ, ಪಟ ಅಂತ, ಮಠ ಅಂತ, ಇವು ಶಬ್ದಗಳು ಏನಿವೆಲ್ಲ ವೃತ್ತಿಗಳು, ಘಟವೃತ್ತಿ, ಪಟವೃತ್ತಿ, ಆನೆ ವೃತ್ತಿ, ಹೂವಿನ ವೃತ್ತಿ, ಇವರ ವೃತ್ತಿಗಳು ಅಂತಃಕರಣದಲ್ಲಿ ಮುಕ್ತ. ಸೊ ಇಲ್ಲಿ ಏನಾದ್ರು ಮೊದಲನೇ ಶಬ್ದದ ಕಾಮ ಮುಗಿತು, ಸಂಕಲ್ಪ ಮುಗಿತು. ಕಾಮವು ವೃತ್ತಿ, ಸಂಕಲ್ಪ ವೃತ್ತಿ. ಸಂದೇಹ, ಸಂದೇಹ ಸಂದೇಹಿಸುವುದು, ಸಂಶಯಿಸೋದು, ಎರಡರಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ. ಸಂದೇಹಿಸೋದು, ಸಂಶಯಿಸೋದು. ಸಂದೇಹ ನಮ್ಮೊಳಗೆ ಸಹಜವಾಗಿ ಹುಟ್ಟುತ್ತದೆ ಅಂತ ನಾನು ಅನ್ಕೋತೀನಿ. ಸಂಶಯ ಇನ್ನೊಬ್ಬರು ತುಪ್ಪ ಸುರಿತಾರೋ ಅಥವಾ ಎಣ್ಣೆ ಸುರಿತಾರೋ ಆವಾಗ ಇನ್ನೂ ಭಗ್ಗನ್ ಜಾಸ್ತಿ ಜೋರಾಗಿ ಉರಿತದೆ, ಅದು ಸಂಶಯ. ಸಂದೇಹ, ಸಂಶಯ, ಇವು ಎರಡು ಏನಿವು? ವೃತ್ತಿಗಳು. ಕಿವುಡರಿಗೆ ಜಾಸ್ತಿ ರೀ, ಯಾರಿಗೆ ಕಿವಿ ಸ್ಪಷ್ಟ ಕೇಳಿಸೋದಿಲ್ಲ. ಅವ್ರು ಯಾವಾಗಲೂ ಅನ್ಕೋತಿರ್ತಾರೆ, ಯಾರ ಮಾತಾಡಿದ್ರು ಅವ್ರು ನನ್ನ ಬಗ್ಗೆನೇ ಮಾತಾಡ್ಲಿಕ್ಕೆ ಬರ್ತಾರೆ. ನಾನೇ ಬೇಕಾಗಿದ್ದೆ ಅವ್ರಿಗೆ ಮಾತಾಡಲಿಕ್ಕೆ. ಎಲ್ಲರ ಮೇಲೂ ಸಂಶಯ ಪಡ್ತಿರ್ತಾರೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಅಂತ ಹೇಳ್ತಾನೆ, ಸಂಶಯಾತ್ಮ ವಿನಶ್ಯತಿ. ನಾನು ನಿಮಗೊಂದು ಕಿರು ಕೊಡ್ತೇನೆ, ಯಾವುದರ ಬಗ್ಗೆ ಏನೇ ಹಿಂಗೆ ಸಂಶಯಗಳು ಬಂದಿದ್ದಾದರೆ ಒಂದು ಕೆಲಸ ಮಾಡಿ, ಏನು ಅಂತಂದರೆ ನಮಗೆ ಬಂದಿರುವ ಆ ಸಂಶಯಗಳನ್ನು ಎಲ್ಲಿದೆಯೋ ಅಲ್ಲೇ ಬಿಟ್ಟುಬಿಡಿದ. ಆ ಸಂಶಯವನ್ನು ನಾವು ಎತ್ಕೊಂಡ್ವಿ ಅಂತಂದರೆ ಮಾತ್ರ ಅದು ಸಂಶಯ ಆಗ್ತದೆ. ನಾವು ಅದನ್ನು ಎತ್ಕೊಳ್ಳಿಲ್ಲ ಅಂತಂದರೆ ಅದು ಸಂಶಯ ಆಗುವುದೇ ಇಲ್ಲ, ಅದು ಅವರ ವಿಚಾರ ಆಗ್ತದೆ. ಅರ್ಥ ಮಾಡ್ಕೋ, ಅವರು ಮಾತಾಡಿದ್ದು ಅಥವಾ ಅವರು ತೋರಿಸಿದ್ದು ಅಥವಾ ಅವರಿಂದ ಕಂಡು ಬಂದಿದ್ದು, ಇದು ಒಂದು ವೇಳೆ ನಾವು ತಗೊಂಡರೆ ಅದು ಸಂಶಯ ಆಗ್ತದೆ. ನಾವು ತಗೊಳ್ಳದೇನೆ ಹೋದರೆ ಅವ್ರ ವಿಚಾರ, ಯಾರ್ದೋ ವಿಚಾರವನ್ನು ನಾವು ಯಾಕೆ ತಗೋಬೇಕು? ಅದಕ್ಕೆ ಸಂದೇಹ, ಸಂಶಯನ್ನು ಸೇರಿಸ್ಕೊಡ್ರಿ. ಶ್ರದ್ಧಾ, ಇದು ಒಂದು ಅಂತಃಕರಣ ವೃತ್ತಿ. ಶ್ರದ್ಧಾ ನೋಡೋಣ, ಶ್ರದ್ಧಾ ಅಂದ್ರೆ ಏನು? ನಮಗೆ ಆ ಡಾಕ್ಟರಲ್ಲಿ ಭಾರಿ ಶ್ರದ್ಧ. ಒಂದು ಉದಾಹರಣೆ, ನಮಗೆ ಆ ಡಾಕ್ಟರಲ್ಲಿ ಭಾರಿ ಶ್ರದ್ಧ. ಏನಪ್ಪ ಶ್ರದ್ಧ? ಅವ್ರ ಕೈಗುಣ ಭಾರಿ ಚೆನ್ನಾಗಿದ್ದಾರೆ, ಅದಕ್ಕೆ ಅವರು ಏನು ಔಷಧ ಕೊಡ್ತಾರೆ ಅದು ನಮ್ಮ ಗುಣ ಮಾಡುತ್ತೆ, ಜಲ್ದಿ ಗುಣ ಮಾಡುತ್ತೆ. ಅದಕ್ಕೆ ನಮಗೆ ಅವರಲ್ಲಿ ಶ್ರದ್ಧ. ಈ ಶ್ರದ್ಧೆಯ ವಿಚಾರದಲ್ಲಿ ನಾವು ಪ್ರಶ್ನಿಸದೆ ಹೋದರೆ, ಸಂದೇಹಿಸದೆ ಹೋದರೆ, ಜಿಜ್ಞಾಸ ಮಾಡದೆ ಹೋದರೆ ಶ್ರದ್ಧ ಏನಾಗ್ತದೆ ಗೊತ್ತಾ? ಅಂಧಶ್ರದ್ಧ. ಶ್ರದ್ಧ ತಪ್ಪಲ್ಲ, ಶ್ರದ್ಧ ಇದು ತಪ್ಪಲ್ಲ, ಆದರೆ ಶ್ರದ್ಧ ಅಂಧಶ್ರದ್ಧ ಅಲ್ಲವಾ, ಅದು ತಪ್ಪು. ನಮಗೆ ಬಾಳ್ವೆಯಲ್ಲಿ ಶ್ರದ್ಧೆಯ ಅವಶ್ಯಕತೆ ಇದೆ. ಬಾಳಬೇಕು ಅಂದರೆ ನಾವು ಕ್ಷೌರಿಕನಿಂದ ಹಿಡ್ಕೊಂಡು ಅಕ್ಕಸಾಲಿಗನವರೆಗೆ ಎಲ್ಲ ಇಲಾಖೆಗಳವರೆಗೆ ಎಲ್ಲ ಅಧಿಕಾರಿಗಳವರೆಗೆ ಸರ್ಕಾರದವರೆಗೆ ಎಲ್ಲರಲ್ಲಿಯೂ ನಾವು ಶ್ರದ್ಧೆ ಇಡಲೇಬೇಕಾಗ್ತದೆ. ಶ್ರದ್ಧಾ ಇಲ್ಲದಷ್ಟು ಜೀವನ ನಡೆಸಲಿಕ್ಕೆ ಆಗುವುದಿಲ್ಲ. ಕೈಯಾಗಿ ಸರಿ ಕಟ್ಟಿಕೊಂಡು ಮಸೀತಿರ್ತಾನೆ ಅವ, ಹಿಂಗೆ ಹಿಡಿತಾನೆ ನಿಮ್ಮನ್ನು ಗ್ಯಾರಂಟಿ ಬದುಕಲಿಕ್ಕೆ ಬಿಡ್ತಾನ? ಕ್ಷೌರಿಕ ಹಿಂಗೆ ಇಳಿತಾನೆ, ತಲೆ ಹಿಂಗೆ ಮಾಡ್ತಾನೆ, ತಿರ್ವ್ಯಾಡ್ತಾನೆ. ಅಪ್ಪ ನೀನೇನರ ಮಾಡಪ್ಪ, ಪೂರಾ ನನ್ನನ್ನು ಏನು ಮಾಡೀನಿ ಒಪ್ಪಿಸ್ಕೊಂಡು ಬಿಟ್ಟೇನೆ, ನೀನು ಹೆಂಗೆ ಬೇಕಂಗೆ ಮಾಡಿ ಅಂತೂ ನನಗೆ ಚಂದ ಮಾಡಕ್ಕೆ. ಈಗ ಒಂದು ಸಲ ಒಂದು ಕಡೆ ಗಾಯ ಮಾಡ್ತಾನೆ, ಇನ್ನೊಂದು ಸಲ ಮತ್ತೊಂದು ಕಡೆ ಗಾಯ ಮಾಡ್ತಾನೆ, ಎರಡು ಮೂರು ತಿಂಗಳಿಗೆ ಒಂದು ಎಂಟದ್ದು ಗಾಯ ಮಾಡಿ ಕಳಿಸ್ತಾನೆ. ನಿನ್ನ ಮೇಲೆ ಶ್ರದ್ಧಪ್ಪ, ನೀ ನನ್ನನ್ನು ಕೊಂದರೂ ಚಿಂತೆ ಇಲ್ಲ, ನೀನೇ ನನಗೆ ಕ್ಷೌರ್ಯ ಮಾಡಬೇಕಂತ ಎಂದರೆ ಕೊಡ್ತೇವೆ ನಾವು, ಮತ್ತೇನು ಮಾಡ್ತೀವಿ? ಚೇಂಜ್ ಮಾಡ್ತೇವೋ ಇಲ್ಲ ಬಗ್ಗೆ ಹಾಳು ಮಾಡಿಡ್ತೀನಿ. ಇದಕ್ಕಂತರೂ ಜಿಜ್ಞಾಸ ಶ್ರದ್ಧೆ ತಪ್ಪಲ್ಲ, ಆದ್ರೆ ಯಾವ ಶ್ರದ್ಧೆಯಿಂದ ನೀವು ಬಂದಿರ್ತೀರಿ ಆ ಶ್ರದ್ಧೆಯ ಬಗ್ಗೆ ನಮಗೆ ಕೆಲವೊಂದು ಖಚಿತವಾದಂತಹ ಪ್ರಮಾಣಗಳು ಬೇಕಾಗ್ತದೆ. ಅದಕ್ಕಾಗಿ ಜಿಜ್ಞಾಸೆ ಮಾಡಬೇಕಾಗ್ತದೆ. ಡಾಕ್ಟರ್ ಹತ್ರ ಹೋಗ್ತೀವಿ, ಶ್ರದ್ಧೆಯಿಂದ ಹೋಗ್ತೀವೋ ಅಶ್ರದ್ಧೆಯಿಂದ ಹೋಗ್ತೀವೋ? ಶ್ರದ್ಧೆಯಿಂದ ಡಾಕ್ಟರ್ ಹತ್ರ ಹೋಗಿ ಏನಪ್ಪ ಬಂದು ಯಾವ ಗಂಟು ನೋವಾಗಿತ್ತು, ಆತು ಬಾ ಮಲ್ಕೋ ಬಾ, ಬ್ಯಾಟ್ರಿ ತಗೋತಾರೆ ಆ ಮಾಡು ಅಂತ. ಯಾಕ್ರಪ್ಪ ನಾವು ಆ ಮಾಡ್ಬೇಕ? ಈಗ ನಿಮ್ಗೆ ಗೊತ್ತಾಗೋದಲ್ಲ, ನೀವು ಮುಟ್ಟು ನೋಡ್ರಿ ಅಂತ ಹೇಳ್ತೀವಿ. ಆ ಮಾಡಂದ್ರೆ ಆ ಮಾಡೋದ್ರೆ ಹೂ ಮಾಡಂದ್ರೆ ಹೂ ಮಾಡೋದು, ಬಾಯಿ ಮುಚ್ಚಿದ್ರೆ ಬಾಯಿ ಮುಚ್ಚೋದು, ಬಾಯಿ ತೆಗೆದ್ರೆ ಬಾಯಿ ತೆಗೆಯೋದು, ತೋಳಿಸೋದು ತೋಳಿಸೋದು, ತೋಳಿಸೋದು ತೋಳಿಸೋದು, ಸುಸ್ತಿರೋದು ಚುಚ್ಚು, ಮಲಗಿಸ್ತೀರ ಮಲಗಿಸಿ, ಕಾಲು ಮಡಿಸ್ತೀರ ಮಡಿಸಿ, ನೀವು ಏನು ಮಾಡ್ತೀರ ಮಾಡಿ. ಎಷ್ಟು ಶಬ್ದ ನೋಡ್ರಿ ಡಾಕ್ಟರ್, ಹೌದಾ? ಹದಿನೈದು ದಿವಸ ಆದರೂ ನಿನ್ನ ಗಂಟಲು ಕಡಿಮೆ ಆಗಲಿಲ್ಲ. ನಾನ್ನೂರ ಐನೂರು ರೂಪಾಯಿ ಮೆಡಿಸಿನ್ ಎಲ್ಲ ಖರ್ಚಾಯಿತು, ನಿನಗೇನು ಗುಣ ಆಗಲಿಲ್ಲ. ಅದೇ ಡಾಕ್ಟರ್ ಹತ್ರ ಹೋಗಿ ನಿಮ್ಮಲ್ಲಿ ಶಬ್ದ ಇಟ್ಟಿವಿ ಡಾಕ್ಟ್ರೆ, ನೀವು ಏನು ಮಾಡ್ತೀರೋ ಮಾಡಿ, ನಿಮ್ಮನ್ನು ಬಿಟ್ಟು ನಾವು ಎಲ್ಲೂ ಹೋಗೋದಿಲ್ಲ, ನೀವೇ ಅಂತಿಮ ಡಾಕ್ಟರ್ ನಮಗೆ ಅಂತ ನೀವು ಎಂದರೆ ಶ್ರದ್ಧೆಯನ್ನು ಹಾಗೆ ಇಡ್ತೀರೋ ಅಥವಾ ಶ್ರದ್ಧೆಯನ್ನು ಬದಲಿಸ್ಕೋತೀರೋ? ಅಷ್ಟೇ ನಾ ಹೇಳಬೇಕಾಗ್ತದೆ. ಶ್ರದ್ಧಾ ಇದು ಒಂದು ಅನಿಸಿಕೆ, ಶ್ರದ್ಧಾ ಒಂದು ಅನಿಸಿಕೆ. ಯಾಕೆಂದ್ರೆ ಕಾಯಮಲ್ಲದು, ವ್ಯಕ್ತಿಯಿಂದ ವ್ಯಕ್ತಿಗೆ, ಸಮಯದಿಂದ ಸಮಯಕ್ಕೆ, ಘಟನೆಯಿಂದ ಘಟನೆಗೆ ಶ್ರದ್ಧಾ ಬದಲಾಕೋತ ಹೋಗ್ತದೆ, ವಿಶ್ವಾಸ ಬದಲಾಕೋತ ಹೋಗ್ತದೆ. ಇನ್ನು ಆ ಶ್ರದ್ಧಾದ ಬಗ್ಗೆ ನಾವು ಜಿಜ್ಞಾಸ ಮಾಡಿದ್ರೆ ಮಾತ್ರ ಅದಕ್ಕೆ ಫಲ ಇದೆ, ಇಲ್ಲದೆ ಹೋದ್ರೆ ಅಂಧಶ್ರದ್ಧ. ಶ್ರದ್ಧಾ ಅನ್ನುವುದೇ ಒಂದು ಅನಿಸಿಕೆ, ಅದು ಅಂಧಶ್ರದ್ಧಾನೂ ಆಗಬಹುದು, ಸಾತ್ವಿಕ ಶ್ರದ್ಧಾನೂ ಆಗ್ಬೋದು. ಈ ಎಲ್ಲ ಯಾರ್ಯಾರು ಟೆರರಿಸ್ಟ್ ಇರ್ತಾರಲ್ಲ ಭಯೋತ್ಪಾದಕರು, ಅವರು ರಾಜಸಿಕ ಶ್ರದ್ಧ. ವೀರಪ್ಪನಿತ್ಯಾದಿಗಳು ತಾಮಸಿಕ ಶ್ರದ್ಧ. ಭಕ್ತ ಮೀರಾ ಅಕ್ಕ ಮಹಾದೇವಿ ಇವರು ಸಾತ್ವಿಕ ಶ್ರದ್ಧ. ಅರ್ಥಾತ್ ಏನು ಶ್ರದ್ಧಾಗ ಕಾಯಂ ಏನೂ ಇಲ್ಲ, ಬದಲಾಗ್ತಾ ಇರ್ತದೆ. ಆದ್ದರಿಂದ ಅನಿಸಿಕೆ, ಶ್ರದ್ಧಾ ಅನಿಸಿಕೆ, ಸಂದೇಹ ಅನಿಸಿಕೆ, ಕಾಮ ಅನಿಸಿಕೆ, ಇವತ್ತು ನಾನು ಅದನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಏನೇನು ನಾವು ಇಲ್ಲಿ ಓದ್ತಾ ಇದ್ವು ಅವಷ್ಟು ಅನಿಸಿಕೆಗಳು. ಅನಿಸಿಕೆಗಳು ಕಾಯಂ ಇರುವುದಿಲ್ಲ, ಶ್ರದ್ಧ ಅಶ್ರದ್ಧ ಧೃತಿ ಆತ್ಮವಿಶ್ವಾಸ ಇತರೆ ಇನ್ನು ಮತ್ತೆ ಏನಾದರೂ ಇದ್ರೆ ಅವೆಲ್ಲವೂ ಕೂಡ ಅನಿಸಿಕೆಗಳು ಮಾತ್ರ. ಶ್ರದ್ಧಾ ಶ್ರದ್ಧೆ ಧೃತಿ ತರೆ, ನನಗಾಗಿ ಹೇಳ್ಕೊಂಡಿದ್ದು ಅದನ್ನು ನೀವೇ ಹೇಳಬೇಕು. ಪ್ಲೀಸ್ ಶ್ರದ್ಧಾ ನೋಡ್ರಿ, ಅಕ್ಷರ ಅಲ್ಲದು ಅದೊಂದು ಶಬ್ದನೇ. ರೀಗಿ ನಾಸಿಕೆ ಶೈನೆಸ್, ಧೀಗಿ ಬುದ್ಧಿ, ಭೀಗಿ ಭಯ ಇತ್ಯಾದಿಗಳೆಲ್ಲ ಇವು ಏನಿವೆಯೋ ಇವು ಎಲ್ಲ ಅನಿಸಿಕೆಗಳು. ಈ ಕಡೆಗೆ ನೋಡು, ಇವೆಲ್ಲವೂ ಅನಿಸಿಕೆಗಳಾದರೆ ಈ ಅನಿಸಿಕೆಗಳು ನಮ್ಮಿಂದ ಅರಿಯಲ್ಪಟ್ಟಿವೆ ತಾನೆ? ಮಿಕ್ಸ್ ಮಾಡಿ ಅರಿಯಲ್ಪಟ್ಟಿವು, ಏನು ವಿಂಗಡ ವಿಂಗಡವಾಗಿ ಅರಿಯಲ್ಪಟ್ಟಿವು? ಬೇರೆ ಬೇರೆ ಬೇರೆ ಬೇರೆ ಎಲ್ಲವೂ ಕೂಡ ಬೇರೆ ಬೇರೆ ಬೇರೆಯಾಗಿ ಅರಿಯಲ್ಪಟ್ಟಿವೆ. ಅರಿವಿನಲ್ಲಿ ಅರಿಯಲ್ಪಡ್ತಾವೋ ಏನು, ಅರಿವಿ ತಪ್ಪಿದಲ್ಲಿ ಇವು ಅರಿಯಲ್ಪಡ್ತಾವ? ಅರಿತವ್ರು ಯಾರೇ ಇರಲಿ, ಇವೆಲ್ಲವನ್ನೂ ವಿಂಗಡಿಸಿ ವಿಂಗಡಿಸಿ ಅರಿತವರು ಯಾರೇ ಇರಲಿ, ಅವರು ತಮ್ಮ ಸಹಜತೆಯಿಂದ ಅರಿವೇ ಆಗಿರ್ಲಿಕ್ಕೆ ಸಹ ಅಂತ ಅನುಮಾನ ವಾಕ್ಯವನ್ನ ನಾನು ಈಗ ಹೇಳಿದ್ದರೂ ಕೂಡ ನೀನು ಯಾವಾಗ ಅದನ್ನು ನಾನು ಅಂತ ಗುರುತಿಸ್ತೀಯ ಆವಾಗ ನೀನು ಏನಾಗಿರ್ತೀಯ? ಮನಸ್ಸಾಗಿರ್ತೀಯೋ, ವೃತ್ತಿ ಆಗಿರ್ತೀಯೋ, ದೇಹ ಆಗಿರ್ತೀಯೋ, ಇಂದ್ರಿಯ ಆಗಿರ್ತೀಯೋ, ಪ್ರಾಣ ಆಗಿರ್ತೀಯೋ, ಏನು ಅರಿವೇ ನೀನಾಗಿರ್ತೀಯೋ. ಅದರ ಈ ಶಬ್ದ ಚಿತಿ ಏಕದಾ ಚಿತಿ, ಒಂದೇ ಒಂದು ಚೈತನ್ಯ, ಒಂದೇ ಒಂದು ಚೈತನ್ಯ, ಕೇವಲ ಒಂದೇ ಒಂದು ಚೈತನ್ಯ. ಪ್ರಾರಂಭದ ವಾಕ್ಯ ಅರಿವಿನಿಂದ ಅರಿಯಲ್ಪಡುತ್ತದೆ, ಇದು ಪ್ರಾರಂಭದ ವಾಕ್ಯ. ಅರಿವಿನಿಂದ ಅರಿಯಲ್ಪಡುತ್ತದೆ ಅನ್ನೋದು ನಿನ್ನ ಅರಿವಿಗೆ ಏನು ಬಂತು? ಅರಿವಿನಿಂದ ಅರಿಯಲ್ಪಡುತ್ತದೆ ಅನ್ನುವುದು ನಿನ್ನ ಅರಿವಿಗೆ ಹೆಂಗ್ ಬಂತು? ಅರಿವೇ ನಾನು ಸಾಕ್ಷಿ. ಈ ಸಾಕ್ಷಿ ಅರಿವು ಅಥವಾ ಚೈತನ್ಯ ಇದರ ವಾಸ್ತವಿಕತೆ ಏನು, ಇದರದ ನಿಜಾಂಶ ಏನು, ಇದರ ನಿಜಾಂಶ, ಇದರ ಸಹಜತೆ ಏನು? ಮುಂದೆ ಶ್ಲೋಕ, ನೋ ದೇತಿ ನಾಸ್ತಮೇತ್ಯೇಷ ನ ವೃದ್ಧಿಂ ಯಾತಿ ನ ಕ್ಷಯಂ ಸ್ವಯಂ ವಿಭಾತ್ಯಥಾನ್ಯಾನಿ ಭಾಸಯೇ ಸಾಧನಂ ವಿನಾ ನೋ ದೇತಿ ನಾಸ್ತಮೇತ್ಯೇಷ ನ ವೃದ್ಧಿಂ ಯಾತಿ ನ ಕ್ಷಯಂ ಸ್ವಯಂ ವಿಭಾತ್ಯಥಾನ್ಯಾನಿ ಭಾಸಯೇತ್ ಸಾಧನಂ ವಿನಾ.